ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ. ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ ಆರ್ ಎಸ್ ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಹೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809. ಆತ್ಮೀಯ ಕೇಳುವರೆ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹಾಳ್ ಸುಲ್ತಾನ್ಪುರದ ಸಂಶೋಧಕ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ರೈತರ ಉಪಕರಣಗಳ ತಯಾರಿಸುವ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಒಬ್ಬ ಸಂಶೋಧಕ ರೈತ ನಮ್ಮ ಜೊತೆಗಿದ್ದಾರೆ. ತಮಗ ಗೊತ್ತು, ಅವರ ಸಂಶೋಧನೆಗಳ ಬಗ್ಗೆ ಗೊತ್ತು, ಅವರ ಹೊಸ ಹೊಸ ಯೋಚನೆಗಳು, ಅವರು ಹೊಲಕ್ಕೆ ಇಳಿಸಿದ್ದು ಕೂಡ ತಮಗ ಅನೇಕರಿಗೆ ಗೊತ್ತಿರಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ರೈತರ ನಡುವೆ ಅವರು ಕೆಲಸ ಮಾಡ್ತಾ ಇರುವಂತಹವರು, ರೈತರಿಗೆ ಯಾವ ಒಂದು ಸಾಧನ ಅನುಕೂಲ ಒದಗಿಸಿಕೊಡ್ತದ ಅನ್ನುವಂತಹದ್ದು ವಿಚಾರ ಮಾಡಿ ಅವರು ಅಂತಹ ಸಾಧನಗಳನ್ನ, ಉಪಕರಣಗಳನ್ನ ತಯಾರು ಮಾಡಿ ರೈತರಿಗೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯ ಸಮೀಪದ ಹಾಳ್ ಸುಲ್ತಾನ್ಪುರದ ಶರಣಬಸಪ್ಪ ಪಾಟೀಲ್ ಅವರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ. ನಮಸ್ಕಾರ ಶರಣಬಸಪ್ಪ ಅವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಾವು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ, ಉಪಕರಣಗಳನ್ನು ತಯಾರು ಮಾಡಿದ್ದೀರಿ, ಸಾಧನಗಳನ್ನು ತಯಾರು ಮಾಡಿದ್ದೀರಿ. ಅಂದಾಜು ಎಷ್ಟು ಇಲ್ಲಿ ತನಕ ರೈತರಿಗೆ ತಾವು ಕೊಡುಗೆ ಕೊಟ್ಟಿರಿ? ಸರ್, ನಿಮ್ಮಲ್ಲಿ ತೊಗರಿ ಕುಡಿ ಚೂಟದೊಂದು ಪ್ರೋಗ್ರಾಂ ಕೊಟ್ಟಾಗ್ರಿ, ಒಂದು 4-5 ಇನೋವೇಷನ್ ಇದ್ದು ಸರ್. ಇವತ್ತಿನ ದಿನ 25 ಇನೋವೇಷನ್ ಮಾಡಿದ್ದೀವಿ ಸರ್. ಎಲ್ಲಾ ರೈತರಿಗೂ ಮತ್ತ ಅದ್ರ ಬಗ್ಗೆ ಫೀಡ್ಬ್ಯಾಕ್ ರೀ. ಮತ್ತ ನಮ್ದು ಯಾವೇ ಇನೋವೇಷನ್ ಮಾಡಿದ್ರು ಕೃಷಿ ವಿಜ್ಞಾನ ಕೇಂದ್ರದಾಗ ಹೋಗಿ ಅಲ್ಲಿ ತಾಂತ್ರಿಕ ಸಲಹೆ ಪಡೆದು ಮತ್ತದು ಏನ್ರ ಸರಿ ತಪ್ಪ ನೋಡ್ಕೊಂಡು ಮತ್ತ ಸರಿ ಮಾಡ್ಕೊಂಡು ರೈತರಿಗೆ ಮುಟ್ಟಿಸಲ್ಗತ್ತೆ ಸರ್. 25 ಈಗ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದೀವಿ, ಕುಡಿ ಚೂಟು ಅಂತ ಒಂದು ಸಣ್ಣ ಸಾಧನ ಬ್ಯಾಟರಿ ಸ್ಪ್ರೇಯರ್ದಿಂದ ನೀವು ಮಾಡಿದ್ರಿ ಸರ್. ಇವತ್ತಿನ ದಿನ ನಾವು 2010 ನಿಮ್ಮಲ್ಲಿ ಆಕಾಶವಾಣಿದಾಗ ಪ್ರೋಗ್ರಾಮ್ ಕೊಟ್ಟಾಗ್ರಿ. ಈ ಕುಡಿ ಚೂಟದ ಯಂತ್ರ ಸುಮಾರು ಪ್ರತಿಯೊಬ್ಬರು ಅಂಗಡಿಯಾಗೂ ಇಡಲ್ಗತ್ತಾರ ಸರ್, ಪ್ರತಿಯೊಬ್ಬರು ರೈತರನ್ನು ಯೂಸ್ ಮಾಡಲ್ಗತ್ತಾರ ಸರ್. ಒಂದೇ ಕುಡಿ ಚೂಟ ಮಷಿನ್ ದಿಂದ್ರಿ ಪರ್ ಒಂದ್ ಎಕರೆಕ್ 2.5-3 ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಆಗತ್ತ ಸರ್. ಎಲ್ಲಾ ರೈತರಿಗೆ ಮುಟ್ಟೆ ಸರ್. ಈಗ ಆಕಾಶವಾಣಿ ಕೊಡುಗೆ ಅನ್ನೋದ ಸರ್, ಅದಕ್ಕೆ KVK ದಿಂದ ಅದ ಸರ್, ಎಲ್ಲಾ ಮಾಧ್ಯಮ ಮಿತ್ರದ ಸಪೋರ್ಟ್ ದಿಂದ ಬಹಳಷ್ಟು ರೈತರಿಗೆ ಯೂಸ್ ಮಾಡ್ಕೊಂಡ್ರಿ ಸರ್. ಅಂದಾಜು ಎಷ್ಟು ಜನ ಈ ಕುಡಿ ಚೂಟು ಯಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸರ್? ಸುಮಾರು ವರ್ಷಕ್ಕೆ 10,000-12,000 ರೈತರ ಮ್ಯಾಲೆ ಯೂಸ್ ಮಾಡ್ತಾರೆ ಸರ್. ಪ್ರತಿ ವರ್ಷ ಯಾಡಾಗೋರ್ ಸರ್, ಹೊಸಬ್ರು ಹಳೆಯಬ್ರು ಅಂತೂ ಮಾಡೇ ಮಾಡ್ತಾರೆ ಸರ್. ಇದು ಏನಾಗಿದೆ ಸರ್, ನಾವು 24 ಇನೋವೇಷನ್ ಮಾಡಿದ್ರು ಯಾವಾಗೂ ಪೇಟೆಂಟ್ ತಗೊಂಡಿಲ್ಲ ಸರ್. ಅಂದ್ರೆ ರೈತರಿಗೆ ನೇರವಾಗಿ ಸಿಗಿಲ್ಲಮ್ಮ ಉದ್ದೇಶ ಅದ ಸರ್ ನಂದು. ಆ ಪೇಟೆಂಟ್ ತೋಲಾರ್ದಕ್ರಿ ಇವತ್ತಿನ ದಿನ ಮಹಾರಾಷ್ಟ್ರದಿಂದ ಅವು ಕಂಪನಿದು ಮಷಿನ್ಗಳು ತಯಾರು ಮಾಡಿ ಅವರೇ ಬಾಜಾರ್ ತುಂಬಾ ಎಲ್ಲ ದುಕಾನ್ದಾಗ ಇಟ್ಟು ಮಾರಲ್ಗತ್ತಾರ ಸರ್. ನಾನು ಒಂದು ಬ್ಯಾರೆ ಕಂಪನಿದು ಮಷಿನ್ ತಂದು ನಾ ಕುಡಿ ಚೂಟದ್ ಮಾಡಿದಲ್ರಿ, ಅದೇ ಟೆಕ್ನಾಲಜಿ ಅವ್ರು ಯೂಸ್ ಮಾಡಿ ಎಲ್ಲಾ ರೈತರಿಗೆ ಸಿಗಂಗ್ ಮಾಡ್ಯಾರ ಸರ್. ಮಾರ್ಕೆಟ್ನಾಗ ಎಲ್ಲಾ ದುಕಾನ್ಗಳದಾಗ ಸಿಗ್ತಾವ ಸರ್. ಎಲ್ಲಾ ಪ್ರತಿಯೊಬ್ಬರು ಒಂದೊಂದು ಅಂಗಡಿದವರು 1,000-2,000 ಮಷಿನ್ ಮಾರಿದ್ವು ಅಂತ ನಾವು ಅವ್ರದಿಂದ ಫೀಡ್ಬ್ಯಾಕ್ ತಗೊಂಡು ನಾ ಹೇಳ್ತೀನಿ ಸರ್. ನನ್ನ ಬಲ್ಲಿ ಅಂತೂ ರೆಗ್ಯುಲರ್ ಆಗಿ ನಾವು ಹೊರಗೆಲ್ಲ ಕಳಿಸ್ತೇವೆ ಸರ್. ನಮ್ಗೆ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಎಲ್ಲ ರೈತರಿಗೆ ಮುಟ್ಟಿಸ್ತೀನಿ ಸರ್. ನೀವು ಹೆಂಗ್ ಮಾಡ್ತಾ ಇದ್ದೀರಿ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಮಾಡಬೇಕಲ್ಲ ಸರ್? ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಟೆಕ್ನಿಕಲಿ ಹೆಣ್ಗಳಿಗೆ ಇಟ್ಕೊಂಡಿದ್ದೇವೆ ಸರ್. ನಾವು ಯಾವುದೇ ಒಂದು ಹೊಸದು ಇನೋವೇಷನ್ ಮಾಡಿದೇವೆ ಅಂದ್ರೆ ಅವ್ರಿಗೆ ಡಿಸೈನ್ ಕೊಟ್ಟು ಅವರು ರೆಡಿ ಮಾಡ್ಕೊಡ್ತಾರೆ ಸರ್. ಅವ್ರಿಗೂ ಒಂದ್ ಸ್ವಲ್ಪ ಒಂದು ಉದ್ಯೋಗ ಹಚ್ಚದಂಗ ಆಗ್ತದ್ರಿ. ಅದು ನಾವು ಈ ಕಡೆ ನಾವು ನೋಡ್ಕೊಂಡು ಕೇಸಿ ಸೇಲ್ ಮಾಡ್ತೇವೆ ಸರ್. ಅಂದ್ರೆ ಸಾಕಷ್ಟು ಡಿಮ್ಯಾಂಡ್ ಕೂಡ ಡಿಮ್ಯಾಂಡ್ ಅದ ಸರ್. ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇದೆ ಸರ್. ಶರಣಬಸಪ್ಪ, ಈಗ ತಾವು 25 ಇನ್ನೋವೇಷನ್ಸ್ ಅಂತ ಹೇಳಿದ್ರಿ, ಉಪಕರಣಗಳು ಹೇಳಿದ್ರಿ, ಯಾವ್ಯಾವ ಅನ್ನೋದ್ರ ಬಗ್ಗೆ ಹೇಳಬಹುದಾ ಸರ್? ನಳ ನೀರಾವರಿ ಒಂದ್ರಿ ಸರ್. ಈಗ ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ಸರ್. ಈಗ ಸೋಲಾರ್ ಫೆನ್ಸಿಂಗ್ ಅಂತಂದಾಗ ನಿಮ್ಗೆ ಬೇರೆ ಕಂಪನಿದವ್ರು ಅವಾಗ ನಮಗೆ 2012-9 ಬಹಳಷ್ಟು ರೇಟ್ ಹೆಚ್ಚಿಗೆ ತಗೊಂಡು ಇದು ಮಾಡ್ತೀರಿ ಸರ್. ಆ ಇನ್ನೋವೇಷನ್ ನಾವು ಮಾಡದೇವ್ರಿ ಅದು ಎನರ್ಜರ್ದಾಗ ಏನದ ಅಂತೇಳಿ. ನಾವು 2 ವರ್ಷ ಐಟೆಕ್ ಕಲ್ತಿದ್ದೇವೆ ಸರ್. ಕೃಷಿದಾಗ ಏನ್ರಿ ನಾವು ಮುಂದ್ ಬರ್ಬೇಕಾದ್ರೆ ಟೆಕ್ನಿಕಲಿ ಸ್ವಲ್ಪ ನಮ್ದೇ ಆದಂತದ್ದು ಇಂಥವೆಲ್ಲ ನಾವು ಇದು ಮಾಡ್ಕೊಂಡ್ರೆ ಮುಂದ್ ಬರ್ಲಿಕ್ಕೆ ಆಗ್ತದೆ ಸರ್. ನಾನದು 2 ವರ್ಷ ಐಟೆಕ್ ಕಲ್ತ ಕೇಸಿಂದ್ರಿ, ಅದ್ರದಾಗ ಏನದಂತ ನೋಡ್ಕೊಂಡು ಅದು ಮಷಿನ್ ನಾವೇ ರೆಡಿ ಮಾಡಿ ಕೇಸಿಂದ ಈಗ ಇವತ್ತಿನ ದಿನ 6,000 ರೈತರಿಗೆ ಕೊಟ್ಟಿನಿ ಸರ್. ಸೋಲಾರ್ ಫೆನ್ಸಿಂಗ್ ನಮ್ದೇ, ನಮ್ಮಲ್ಲಿ ಊರಿಗೆ ಬಂದು ಹೋಯ್ತಾರ ಸರ್ ಕಸ್ಟಮರ್. ನಮ್ ಎಲ್ಲ 24 ಐಟಮ್ ಅಂದ್ರೆ ನಾವು ಊರಂದೇ ಸೇಲ್ ಮಾಡ್ತೇವೆ ಸರ್. ನಾವ್ ಹಿಂಗ್ ಸಿಟಿದಾಗ ತಂದ ಅಂಗಡಿ ಇಟ್ಟು ನಾವು ಕೃಷಿಗೆ ದೂರ ಇಟ್ಟು ವ್ಯಾಪಾರ ಮಾಡಿಲ್ಲ ಸರ್. ರೈತರಿಗೆ ನೇರವಾಗಿ ಸಿಗಪ್ಲೇ ರೀ, ಅವ್ರಿಗೆ ತಿಳುವಳಿಕೆ ಕೊಟ್ಟು ನಾವೇ ಸ್ವತಃ ಹೋಗಿ ಇದು ಮಾಡ್ತೇವೆ ಸರ್. ಈಗ ಸೋಲಾರ್ ಫೆನ್ಸಿಂಗ್ ಐತ್ರಿ, ಕುಡಿ ಚೂಟ ತೊಗರಿದ್ರಿ, ಫಸ್ಟ್ ನಿಮ್ಮಲ್ಲೇ ಕಾರ್ಯಕ್ರಮ ಕೊಟ್ಟು ನಿಮ್ ಆಕಾಶವಾಣಿ ಕೇಂದ್ರದಾಗ ಕಟ್ ಮಾಡಿ ತೋರಿಸಿದ್ರಿ ಸರ್. ಅದು ಸಿಕ್ಕಾಪಟ್ಟೆ ಹೈಲೈಟ್ ಆಯ್ತು ಸರ್. ಈಗ ಅದು ಆದ ಬಳಿಕ ಹೊಸ ಮಾದರಿಯ ಗೋಬರ್ ಗ್ಯಾಸ್ ಮಾಡಿದೆವು ಸರ್. ಈಗ ಸುಲಭವಾಗಿ ನವಣಿ ಅಕ್ಕಿ ಮಾಡೋದ್ ಸರ್. ನಮ್ ರೂಳಿ ಮೇಡಮ್ ಅವ್ರಿದ್ದಾಗ್ರಿ ನಮ್ ಕೃಷಿ ವಿಜ್ಞಾನ ಕೇಂದ್ರದಾಗ, ಅಕ್ಕಿದು ಸಮಸ್ಯೆ ಏನ್ ಹೊಂಟಿತ್ ಸರ್, ಕಿರುಧಾನ್ಯಗಳದಾಗ್ರಿ ಇವತ್ತಿನ ದಿನ ಅವು ಊಟ ಮಾಡೋದ್ರದಿಂದ ಬಿಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗತ್ತರಿ. ಅಕ್ಕಿ ಮಾಡಿ ತಂದು ಮನೆಗೆ ಇಟ್ಟರೆ ಹುಳ ಆಲ್ಗತ್ತೀವಿ ಸರ್. ಅದ್ರ ಸಲುವಾಗಿ ಏನ್ ಸಾಧನ ಮಾಡಾಮ ಅಂತೇಳಿ ಅವರು ನಾವು ಕೂಡಿಕೆಸಿಂದ ಅಲ್ಲಿ ಕೆವಿಕೆದಾಗ ಮಾತಾಡದಾಗ್ರಿ, ನಾನೇನ್ ಮಾಡದ್ ಸರ್, ಒಂದ್ ಮಿಕ್ಸರ್ಕ ಬ್ಲೇಡ್ ಶಾರ್ಪ್ ಇದ್ದೀವಿ ಮಣ್ಣ ಮಾಡಿ ಮೇಡಮ್ ಅವ್ರ ಎದುರು ಅಕ್ಕಿ ಮಾಡಿ ತೋರಿಸಿದ್ರಿ. ಫಸ್ಟ್ ಕ್ಲಾಸ್ ಅಕ್ಕಿ ಅದು ಸರ್. ಮೂರ್ ಧಾನ್ಯಗಳು ಅಕ್ಕಿ ಆತಾವ್ ಸರ್. ನವಣೆ ಸಾವೆ ಆರ್ಕ ಮೂರ್ ಧಾನ್ಯಗಳು ಡೈರೆಕ್ಟ್ ಮನೆಗೆ ಅಕ್ಕಿ ಮಾಡಬಹುದ್ರಿ. ಈ ಅಕ್ಕಿ ಮನೆಗೆ ಮಾಡೋದ್ರಿಂದ ಏನ್ ಬೆನಿಫಿಟ್ ಅದ ಅಂದ್ರೆ ಸರ್, ನಾವು ಈಗ ಬಾಜಾರ್ದಂತಂದ್ರೆ ಹುಳ ಆಗ್ತಾವ ಸರ್ ಅವು. ಇವು ನಮ್ಮ ಏನಾಗ್ತಾವ್ರಿ ಡೈರೆಕ್ಟ್ ಆಗಿ ಅಕ್ಕಿ ಅಲ್ಲೇ ಮಾಡಬಹುದು ಸರ್. ಹಂಗಾಗಿ ನಾವು ಅವು ಅಂದ್ರೆ ನಾವು 1/4 ಕ್ವಿಂಟಲ್ ನವಣಿ ತಂದೇವ ಅಂದ್ರೆ ನಮಗ 2-3 ವರ್ಷನು ನಾವ್ ಇಟ್ಟರು ಹುಳ ಆಗಲ್ಲ ಸರ್. ಅದ್ರದ್ದು ರೇಟ್ ಕಮ್ಮಿ ಸಿಗ್ತಾವ ಸರ್. ಅಕ್ಕಿ ಮಾಡಿದ್ದು ಡೈರೆಕ್ಟ್ ಆಗಿ 120 ರೂಪಾಯಿ ಕಿಲೋ ಇದ್ರೆ ನವಣಿ ತಂದ್ರೆ 30-40 ರೂಪಾಯಿ ಕೆಜಿದಾಗ ಬರ್ತಾವ ಸರ್. ಅದು ಎಲ್ಲ ಬಹಳ ರೈತರಿಗೂ ಯೂಸ್ ಆಗ್ಯದ ಸರ್. ನಾ ರೂಳಿ ಮೇಡಮ್ ಅವ್ರಿದ್ದಾಗ ಅವ್ರಿಗೆಲ್ಲ ತೋರಿಸಿ ಮಾಡಿ ಇದು ಮಾಡಿ ಕೊಟ್ಟಿದ್ದಾವ ಸರ್. ಅವಾಗ ಈಗ್ನು ಅವು ಬ್ಲೇಡ್ಗಳನ್ನ ಮಾರ್ತೀನಿ ಸರ್. ಈಗ ಹೊಸ ಮಾದರಿಯ ಕಳೆ ತೆಗೆಯುವ ವಿಧಾನ ಮಾಡಿದೆವು ಸರ್. ಈ ಕುರ್ಪಿಗೆ ರೀ ನಾರ್ಮಲ್ ಆಗಿ ಹೆಣ್ಮಕ್ಳು ಕುಂತ ತೆಗಿತಾರ್ರಿ, ನಾವ್ ಏನ್ ಮಾಡ್ತೇವೆ ಸರ್, ಅದಕ್ಕ ಬಿದ್ರ ಕಟ್ಟಿಗೆ ಹಾಕೊಂಡು ನಾವು ಮನುಷ್ಯರ್ ಗಂಡಸ್ ಮಕ್ಕಳನ್ನು ಸದಿ ತೆಗೆ ಅಪ್ಲೈ ಮಾಡೀನಿ ಸರ್. ಹಾ ಸರ್, ಈ ಕಡಿಮೆ ಖರ್ಚಿನ ಮೋಟಾರ್ ಟೈಮರ್ ರೀ ಸರ್. ನಾವು ನೀರ್ ಉಳಿಸೋ ಸಲುವಾಗಿ ಸರ್ ಈ ಕಂಪ್ಯೂಟರ್ ಸಿಸ್ಟಮ್ ಹೋದ್ರೆ 1.5 ಲಕ್ಷ ರೂಪಾಯಿ 1 ಎಕರೆಗೆ ಬೇಕು ಸರ್. ನಾ ಬರೇ 1,000 ಟೈಮರ್ ಮಾಡೀನಿ ಸರ್. ಅದು ಅಂದ್ರೆ ಒಂದ್ ಬಕೆಟ್ ನಾಗ ಸ್ವಿಚ್ ಹಾಕೇಸಿಂದ್ರಿ ಅದು ಟೈಮರ್ ಮಾಡೀನಿ ಸರ್. ಅದು ನಿರ್ದಿಷ್ಟವಾದ ನೀರು ಪರ್ ಗಂಟೆ ಎಷ್ಟು ನೀರು ಹೋಗ್ಬೇಕು ಅಷ್ಟೇ ಹೋಗಿ ಬಂದ್ ಆಗ್ತದ ಸರ್. ಅದು ಆತರ ಟೆಕ್ನಿಕಲ್ ಮಾಡೀನಿ ಸರ್. ಈಗ ಹಕ್ಕಿ ಓಡಿಸುವ ಸೈರನ್ ಸರ್, ಈಗ ಹೊರಗೆಲ್ಲ ನಾವು ಹಕ್ಕಿ ಓಡಿಸುವ ಸೈರನ್ ಅಂತಂದಾಗ ಒಬ್ರು ಬೇರೆ ಕಡೆದು ಮಾಡಿ 15,000-20,000 ಮಾರಲ್ಗತ್ತಾರ ಸರ್. ನಂದು ಒಂದು ಹೊಸದು ಇನೋವೇಷನ್ ಮಾಡಿ ನಾ 1250 ಬಿಜಾಪುರ ಸೈಡ್ 1,000-2,000 ಸೈರನ್ ಕೊಟ್ಟಿನಿ ಸರ್. 1250 ಅದಕ್ಕೆ ಈಗ ರೀಸೆಂಟ್ ಆಗಿ ಒಂದು ಇನೋವೇಷನ್ ಮಾಡೀನಿ ಸರ್. ಈಗ ಬಂಡಿಗಳ ಮೇಲೆ ಮೈಕ್ ಇರ್ತಾವಲ್ ಸರ್, ಅವು ಬ್ಯಾಕಪ್ ಬರ್ಲಾಗಿವ್ ಸರ್. ಬ್ಯಾಟರಿ ಕಡಿಮೆ ಬೀಳಲ್ಗತ್ರಿ. ನಾವು ಎಲ್ಲಿ ಯಾವ ಅಂಗಡಿಯಾಗ ಹೋದ್ರು ಸೋಲಾರ್ ಕನ್ವರ್ಟ್ ಮಾಡ್ಕೊಡ್ರಿ ಅಂದ್ರೆ ಯಾರು ಮಾಡಿಲ್ಲ ಸರ್, ಯಾರು ರಿಸ್ಕ್ ತಗೊಂಡಿಲ್ಲ ಸರ್. ಅದಕ್ಕೆ ನಾನ್ ರಿಸ್ಕ್ ತಗೊಂಡು ಮನ್ಯಾಗ ಒಂದ್ ಮಷಿನ್ ಒಯ್ದ್ರಿ, ಇದು ಎಷ್ಟು ವ್ಯಾಟ್ ಮೇಲೆ ಕರೆಂಟ್ ಕೊಟ್ರಿ ಇದು ಸುಡಲ್ಲ ಮತ್ತೆ ಹ್ಯಾಂಗ್ ಮಾಡ್ಬೇಕು ಅಂತೇಳಿ ಅಂತವ್ 300 ಪ್ಯಾನಲ್ ರೆಡಿ ಮಾಡಿಸಿನಿ ಸರ್. ಅವ್ಕ ಸೂಟೇಬಲ್ ಆಗಪ್ಲೆ ಸೋಲಾರ್ ಪ್ಯಾನಲ್ ಹಾಕೊಂಡಿನಿ ಸರ್. ಬೆಳಗ್ಗೆ ನಿಂದ ಸಾಯಂಕಾಲ ತನ ಅದು ಟೂನ್ಸ್ ಬರ್ತದ್ರಿ. ಈಗ ಇನ್ನೊಂದೇನದ ಸರ್, ಪೆಂಡರ್ನ್ಯಾಗ ಒಂದ್ 48 ಹಕ್ಕಿಗಳದು ಮೆಮೊರಿ ಪೆಂಡರ್ ಹಾಕಿನ್ ಸರ್. ಅದು ಹಾಕ್ಬಿಟ್ರೆ ಐತ್ ಸರ್, ಅಂದ್ರೆ ಅವಕ್ ಪಕ್ಷಿಗಳು ಅವಕ್ಕೆ ಅಡಾಪ್ಟ್ ಆಗಲ್ರಿ, ಬೇರೆ ಬೇರೆ ಟೂನ್ಸ್ ಬರ್ತಾ ಇರ್ತಾವ ಸರ್. ಬೆಳಗ್ಗೆ ನಿಂದ ಸಾಯಂಕಾಲ ತಾನ ಬರ್ತದ ಸರ್. ಇದು ಹೊಸ ಇನೋವೇಷನ್ ಮಾಡಿದ್ ಸರ್, ಅದಕ್ಕೆ ಮಾಡಿಫೈ ಆಗಿ ಮಾಡಿದಾರೆ ಸರ್. ಇದು ಪ್ರಯೋಗ ಮಾಡಿ ನೋಡಿರಿ ನೀವು? ಮಾಡಿನ್ ಸರ್. ಈಗ ಮತ್ತ ನಮ್ ಆನಂದ ನಾಯಕ್ ಸರ್ ಕೊಟ್ಟಿದ್ದೆವು ಸರ್, ಕೆವಿಕೆದಾಗಿದ್ದವರಿಗೆ, ಅವ್ರ ಹೊಲ್ದಾಗ್ನು ಹಾಕ್ಯಾರ ಸರ್. ಅದು ಈಗ ಸದ್ಯ ಅದು ರೀಸೆಂಟ್ ಇನೋವೇಷನ್ ಯಶಸ್ವಿ ಅದ ಸರ್. ಅದು ಈಗ ನಿಂಬೆಹಣ್ಣಿಂದು ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ವ ಸರ್. ಅವು ಪ್ಯಾಕ್ ಮಾಡೋ ಸಲುವಾಗಿ ಇರ್ತಾರ ಮನುಷ್ಯರು, ಒಬ್ರು ಚೀಲ ಹಿಡಿದು ಮಾಡ್ತಾರಲ್ಲ ಸರ್. ಅದು ನಾವು 3 ಕಟ್ಟಿಗೆ ತಗೊಂಡು ಹಿಂಗ ಕುದುರೆ ಕಟ್ಟಿಗೆ ಅಂತೇಳಿ ಹಿಡಿಸ್ತೀರ ನೋಡ್ ಸರ್, ಹಿಂದಕ್ಕೆ ಗಾಡಿಗೆ ಆತರ ಇಟ್ಟು ಅದ್ರಾಗ 3 ಕೊಂಡಿ ಒಂದೊಂದು ಹಾಕಿದ್ರೆ ಒಬ್ರು ಹಿಡಿಯ ತಪ್ಪದು ಸರ್, ನಿಂಬೆಹಣ್ಣಿಂದು ಪ್ಯಾಕ್ ಮಾಡೋ ಸಲುವಾಗಿ ಸರ್. ಈಗ HDPE ಪೈಪ್ಗಳು ಜೋಡಣೆ ಸಲುವಾಗಿ PVC ಪೈಪಿನ ಸೊಲ್ಯೂಷನ್ ಸಿಗ್ತಿತ್ತು ಸರ್, HDPE ಪೈಪಿನ ಸಿಗ್ತಿದ್ದಿಲ್ಲ ಸರ್. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ ಸರ್, HDPE ಪೈಪ್ ಜೋಡಣೆ ಮಾಡೋ ಸಲುವಾಗಿ ಒಂದ್ ಹಂಚ್ ಇಟ್ಟಿಗೆಸಿನ ಕಾಸಿನೂ ನಾವು ಮನೆಗ ಅವ್ ಎರಡು ಜಾಯಿಂಟ್ ಸೇಮ್ ಆಗಿ ಜಾಯಿಂಟ್ ಮಾಡಬಹುದು ಸರ್. ಇವೆಲ್ಲ ಇನೋವೇಷನ್ಗಳು ನಮ್ಮಲ್ಲಿ ಡೈರೆಕ್ಟ್ ರೈತರು ಬಂದ್ರೆ ನೇರವಾಗಿ ಸಿಗ್ತಾವ ಸರ್. ಅವ್ರಿಗೂ ಹೇಳ್ತೇವೆ ಸರ್, ಎಲ್ಲ ನಮ್ಮ ಹೊಲದಾಗ ಅಳವಡಿಸಿಕೊಂಡಿದ್ದಾವ ಸರ್. ಈಗ ಇವತ್ತಿನ ದಿನ ರೈತರಿಗೆ ಏನ್ ಸಮಸ್ಯೆ ಅದ ಸರ್, ಕರೆಂಟಿನ ಸಮಸ್ಯೆ ಅದ ಸರ್. ಈಗ IPSAT ಲೈನ್ ಬರೀ 6-7 ಗಂಟೆ ಕೊಡಲ್ಗತ್ತಾರ ಸರ್. ಸಿಕ್ಕಾಪಟ್ಟಿ ಕರೆಂಟಿನ ಮ್ಯಾಲ ಲೋಡ್ ಹೆಚ್ಚಿಗದ ಸರ್, ಮೋಟರ್ಗಳು ಹೆಚ್ಚಿಗೆ ಆಗ್ಯಾವ ಸರ್. ಇನ್ನೊಂದ್ ಏನದ ಸರ್, ರೈತರು ಆರ್ ಆರ್ ನಂಬರ್ ತೋಲಾರದೆ ಟಿ ಸಿ ಮ್ಯಾಲ ಹೆಚ್ಚಿಗೆ ಲೋಡ್ ಹಾಕ್ಲಿಕತ್ತಾರ ಸರ್. ಅಂದ್ರ ಅವ್ರ ಮೋಟರ್ ಸುಡೋದಾಗಲಿ ಇಂಥವು ಹೊಲಗೊಳದಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗತ್ತಾವ ಸರ್. ಈಗ ಯಾರೇ ಕೇಳಿದ್ರೆ ಏನತ್ತಾರ, ನಿಮ್ದು ಮನಿದದ ಏನಂತ ಕೇಳ್ತಾರ ಸರ್ ಕರೆಂಟ್ ಆತರ. ಹಂಗಾಗಿ ಈ ನಾನೇನ್ ಮಾಡೀನಿ ಸರ್, ಕಂಪ್ಲೀಟ್ ಸೋಲಾರ್ ಕನ್ವರ್ಟ್ ಆಗಿನ್ ಸರ್. ನಂದು ಹೊಸು ಇನೋವೇಶನ್ ಸೋಲಾರ್ ಮೇಲೆ ಮಾಡಿದ್ ಸರ್. ಈಗ ಇವತ್ತಿನ ದಿನ 7 ವರ್ಷ ಆಯ್ತು ಸರ್ ನಮ್ಮಲ್ಲಿ ಮನೆಗೆ ಒಂದ್ 5 ಮಿನಿಟ್ ಕರೆಂಟ್ ಹೋಗಿದ್ದು ಗೊತ್ತಿಲ್ರಿ. ಮನೆಗೆ 3 ಕಿಲೋವ್ಯಾಟ್ ಕರೆಂಟ್ ಯೂಸ್ ಮಾಡ್ತೀನಿ ಸರ್. ಪಂಪ್ ಸೆಟ್ ಗಳು 4 ಪಂಪ್ಸೆಟ್ ಸೋಲಾರ್ ಪಂಪ್ ಸೆಟ್ ಅವ ಸರ್. ಸೋಲಾರ್ನಾಗ ಬೇರೆ ಕಂಪ್ನಿದವ್ರು ಎಲ್ಲ ರೆಡಿ ಮಾಡಿವಕ್ಕ ನನ್ನ ಬಳಿ ಮತ್ತೆ ಇನೋವೇಶನ್ ಮಾಡೀನಿ ಸರ್. ಈಗ ಅದರದಾಗ ಏನ್ ಫೀಲ್ಡ್ ಬ್ಯಾಕ್ ಹೊಂಟಿತ್ತಂದ್ರೆ ಸರ್, ಸ್ವಲ್ಪ ಮಾಡಾದಾಗ ನೀರ್ ಕಂ ಬರ್ತೈತ್ರಿ, ಅದನ್ನೆಲ್ಲ ಸರಿ ಮಾಡ್ಕೊಂಡಿನಿ ಸರ್. ಈಗ ಬೇರೆ ಅವ್ರದೇ ಮೋಟರ್ ಕಂಪ್ನಿದೇ ಹಾಕಿದ್ರೆ ನಡೀತೀವಿ ಸರ್, ಬೇರೆ ಮೋಟರ್ ನಡೀತಿದ್ದಿಲ್ರಿ, ಅದಕ್ಕೆಲ್ಲ ನಡೆಪ್ಲೈ ಮಾಡ್ಕೊಂಡಿನಿ ಸರ್. ಅವು ಪ್ಯಾನಲ್ಗೊಳದಾಗ ವೋಲ್ಟೇಜ್ ಹೆಚ್ಚು ಮಾಡಿ ಎಂಪರ್ ಇದು ಮಾಡ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾವು ಕಂಪ್ಲೀಟ್ ಏನ್ ಇನೋವೇಶನ್ ಮಾಡಿದ್ರು ಸೋಲಾರ್ ಕೆ ಕನ್ವರ್ಟ್ ಆಗಿನ್ ಸರ್. ಇವತ್ತಿನ ದಿನ ನಮ್ಮಲ್ಲಿ ಕರೆಂಟ್ ಹೋತಾವಂಬದ್ ಗೊತ್ತಿಲ್ಲ ಸರ್. ನಾವು ಏನಾಗಿದ್ದೇವ ಸರ್, ರೈತರು ಸೋಲಾರ್ದಿಂದ ನಾವು ಮಾಡೋದ್ರದಿಂದ ಸರ್ ನಮ್ದು ಇಳುವರಿದಾಗ 30% ಹೆಚ್ಚಿಗೆ ಸರ್ ನಂದು. ಯಾಕಂತ ಕೇಳ್ರಿ ಸರ್, ನೀವು ಕರೆಂಟ್ ಅವ ಅಂತೇಳಿ ಹೆಚ್ಚಿಗೆ ನೀರು ಕೊಡ್ತೇವ್ರಿ, ಕರೆಂಟ್ ಹೋಯ್ತು ಅಂದ್ರೆ ಪ್ರಾಬ್ಲಮ್ ಆಯ್ತಂದ್ರೆ ನೀರು ಕೊಡಲ್ಲ ಸರ್. ಈ ಸೋಲಾರ್ ಎನರ್ಜಿ ಹಂಗಲ್ಲ ಸರ್, ಕಂಟಿನ್ಯೂ ಸೂರ್ಯ ಬರೇ ಬರ್ತಾನ್ರಿ, ನೀರ್ ಸಿಗ್ತಾರೆ ಬೆಳಿಗ್ಗೆ. ಹಂಗಾಗಿ ನಾವು ಅತಿನೂ ಕೊಡೋದಾಗಲ್ಲ ಸರ್, ನೀರ್ನು ಉಳಿಸ್ದಂಗ ಆತರಿ, ನಮ್ ಬೆಳೆನೂ ಚಲೋ ತೆಗ್ದಂಗ ಆತ ಸರ್. ಈರುಳ್ಳಿ ಸಂಗ್ರಹಣೆ ಮಾಡೋ ಸಲುವಾಗಿ ಇದು ಮಾಡಿನ್ ಸರ್. ಈಗ ನಾವು ನೋಡ್ರಿ ಸರ್, ಈರುಳ್ಳಿ ರೇಟ್ ಬಿತ್ತಂದ್ರಿ, ನಾವು ಸಿಟಿದಾಗ ಅಲ್ಲಿ ಹಳ್ಳಿದಾಗ ಅಲ್ಲಿ ಸರ್, ಒಂದ್ ಕ್ವಿಂಟಲ್ ಈರುಳ್ಳಿ ಇಟ್ಟೆವು ಮನೆಯಾಗ ಅಂದ್ರಿ, ಒಂದ್ ಸಣ್ಣದಾಗೆ ಒಂದು 4x4 ಜಾಗ ನಡೀತದ ಸರ್. ಅದ್ರ ಬದಲಾಗಿ ಅವು ಹಾರ್ಡ್ವೇರ್ ದುಕಾನದಾಗ ಜಾಲಿ ಸಿಗ್ತಾವ ಸರ್. ಆ ಜಾಲಿ ರೌಂಡ್ ಮಾಡಿ ನಾವು ಹಾಕದೇವಂದ್ರಿ, ನಾವು 6 ತಿಂಗಳ ಉಳ್ಳಾಗಡ್ಡಿ ಇಟ್ಟರು ಕೆಡಲ್ ಸರ್. ಒಂದ್ ಜಾಲಿದಾಗ 2 ಕ್ವಿಂಟಲ್ ಉಳ್ಳಾಗಡ್ಡಿ ಹಿಡಿತಾವ ಸರ್. ಕಡಿಮೆ ರೇಟ್ ಇದ್ದಾಗ ಆತರ ನಾವು ಈರುಳ್ಳಿ ಸಂಗ್ರಹಣೆ ಮಾಡ್ಕೊಂಡೇವೆ ಎಲ್ಲರ ಮನೆಯಾಗ ಅಂದ್ರಿ. ಇನ್ನು ಮಾರ್ಕೆಟ್ ನಾಗ ರೇಟ್ನೂ ಬರ್ತದ ಸರ್, ಕಡಿಮೆ ರೇಟ್ ಇದ್ದಾಗನು ಸಂಗ್ರಹಣೆ ಮಾಡಲ್ರಿ, ಕೆಡ್ತಾವ ಅಂತೇಳಿ ಅವು ಮಾಡ್ಕೊಂಡಿನ ಸರ್. ಅವು ಅದು ಎಲ್ಲ ರೈತರಿಗೆ ಹೇಳ್ತೀನಿ ಸರ್. ಈ ಬೆಳೆ ಉಳಿಕೆ ಸಂಗ್ರಹಣ ದಿಂಡ್ ಮಾಡಿದ್ದೇವೆ ಸರ್. ಈ ಕಸ ಅದು ಏನ್ ಮಾಡ್ತಾರೆ ಸರ್, ರೈತರು ಎಲ್ಲ ಸುಡ್ತಾರೆ ಸರ್. ನಾವು ಈಗ ಇವತ್ತಿನ ದಿನ ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಡೋದ ಸರ್, ಬಹಳ ಇಂಪಾರ್ಟೆಂಟ್ ಅದ ಸರ್. ಈಗ ಏನ್ ಮಾಡ್ತಾರೆ, ಹೊರಗಿಂದೆಲ್ಲ ರಾಸಾಯನಿಕ ತಂದು ಹಾಕೋದು, ಇದ್ದು ಹೊಲ ಸ್ವಚ್ಛ ಕಾಣಲಿ ಅಂತೇಳಿ ಎಲ್ಲ ಕಸ ಗೋಳೆ ಮಾಡಿ ಸುಡ್ತಾರೆ ಸರ್. ನಾವು ಆತರ ಮಾಡ್ಲಾರ್ದಂಗೆ ಎತ್ತುಗಳಿಗೆ ಕಟ್ಟೆ ಅದು ಎಲ್ಲ ಕಸ ಒಂದ್ ಕಡೆ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ತೆಗ್ ಬರ್ತದ ನಮ್ದು ಎರೆಹುಳ ತೊಟ್ಟಿಗೆ ಅದೆಲ್ಲ ಯೂಸ್ ಮಾಡ್ಕೊಂಡು ಅದೇ ಗೊಬ್ಬರ ಮಾಡ್ತೇವೆ ಸರ್, ಕಸದಿಂದ ರಸ ಮಾಡ್ತೇವೆ ಸರ್. ಅಂತವು ಸರಳಾಗಿ ಕಳೆಗಳು ಗೋಳೆ ಮಾಡಪ್ಲೆ ದಿಂಡ್ ಮಾಡಿದೇವೆ ಸರ್. ಈಗ ನಮ್ ಬೋರ್ವೆಲ್ದಾಗ ನೀರ್ ಕಡಿಮೆ ಇದ್ದು ಅಂದ್ರೂ ನಾವು ಒಂದೇ ಲೆವೆಲ್ ನೀರ್ ಬರಪ್ಲೆ ಮಾಡಿನ್ ಸರ್. ಅಂದ್ರೆ ಇಲ್ಲಿ ಏನಾಗ್ತದೆ ಸರ್, ನೀರ್ ಕಡಿಮೆ ಇತ್ತು ಅಂದ್ರೆ ಡ್ರಿಪ್ ನಡ್ಸ್ಬೇಕಂದ್ರಿ, ಡ್ರಿಪ್ ಒಂದ್ ಸೈಡ್ ನೀರ್ ಹೆಚ್ಚಿಗೆ ಹೋಗ್ತಾವ್ರಿ, ಒಂದ್ ಕಡೆ ಹೊಟ್ಟ ಹೋಗಲ್ ಸರ್, ಆ ನೀರ್ ಗ್ಯಾಪ್ ಬರೋದ್ರಿಂದ. ಮತ್ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗ್ತದ ಸರ್, ಡ್ರೈ ರನ್ ಆಯ್ತು ಅಂದ್ರೆ ಎಂಪ್ಲರ್ ಹಾಳಾತಾವ್ ಸರ್, ಒಳಗಿಂದ ಮೋಟರ್ ಬಾರ್ ಬಾರ್ ರಿಪೇರಿ ಬರ್ತದ ಸರ್. ಅದು ತಪ್ಪಿಸ ಸಲುವಾಗಿ ಏನ್ ಮಾಡಿನ್ ಸರ್, ಅದೇ ಬೋರ್ವೆಲ್ದಾಗ ನೀರು ವಾಪಸ್ ಕೊಟ್ಟು ಕಂಟಿನ್ಯೂ ನೀರ್ ಸಿಗಪ್ಲೆ ಮಾಡಿನ್ ಸರ್. ನಂದು 3 ಕಿಲೋಮೀಟರ್ ನೀರ್ ಬರ್ತದ ಸರ್, ಅಲ್ಲಿ ನಮ್ ಪರ್ ಅವರ್ 3,000 ಲೀಟರ್ ನೀರ್ ಇತ್ತು ಸರ್ ಬೋರ್ವೆಲ್ಕ. ನಮ್ದು 5,000 ಲೀಟರ್ ಹೆಡ್ಡಿನ ಮೋಟರ್ ಇತ್ತು ರೀ, 2,000 ಲೀಟರ್ ನೀರ್ ನಾವು ಅದೇ ಬೋರ್ವೆಲ್ದಾಗ ಬಿಟ್ಟು ಇವತ್ತಿನ ದಿನ 7 ವರ್ಷ ಐತ್ರಿ ಆ ಪಂಪ್ ಸುಟ್ಟಿಲ್ಲ ಸರ್ ಏನಾರು. ಇಂಥವೆಲ್ಲ ಸಣ್ಣ ಪುಟ್ಟ ಟೆಕ್ನಾಲಜಿಗಳು ಯೂಸ್ ಮಾಡಿಕೊಂಡು ನಾವು ಕೃಷಿ ಮಾಡ್ತಾ ಇದ್ದೇವೆ ಸರ್. ಈಗ ಸೋಲಾರ್ದು ಹೆಲ್ಮೆಟ್ ಸರ್, ಈಗ ಕುಡಿ ಚೂಟ ಅದು ನಿಂಬಲ್ಲಿ ಇನೋವೇಶನ್ ಮಾಡಿದೇವ್ರಿ 2010 ಅದು ಎಲ್ಲ ರೈತರು ಯೂಸ್ ಮಾಡಿದ್ರು ಸರ್. ಒಂದ್ 5 ವರ್ಷ ಆದ ಬಳಿಕ ಏನ್ ಹತ್ತಾರ ಸರ್ ರೈತರಿ, ಈ ನಂಬಲ್ಲಿ ನಾವು ಒಂದ್ 5 ಕುಡಿ ಚೂಟ ಮುಂದ್ರಿ ಆ ಬ್ಯಾಟರಿ ಬ್ಯಾಕಪ್ ಬರ್ಲಾಗ್ಯದ್ರಿ, 3 ತಾಸೆ ಹೊಂಟದ, ಇದಕ್ಕೆ ಏನ್ರೆ ಮಾಡ್ರಿ ಅಂದಾಗ ನಾವೊಂದು ಸೋಲಾರ್ ಹೆಲ್ಮೆಟ್ ಮಾಡೀನಿ ಸರ್. ಸೋಲಾರ್ ಹೆಲ್ಮೆಟ್ ಮಾಡಿ ಸರ್. ಸೋಲಾರ್ ಹೆಲ್ಮೆಟ್ ಏನ್ ಕೆಲಸ ಮಾಡ್ತದ ಸರ್, ತಲೆ ಮೇಲೆ ಬಿಸಿಲು ಬರಲ್ರಿ ಸರ್, ಆ ಎನರ್ಜಿ ತಗೊಂಡು ಬ್ಯಾಟರಿ ಎನರ್ಜಿ ತಗೊಂಡು 3 ಗಂಟೆ ಬ್ಯಾಟರಿ ಬರೋದು, 9 ಗಂಟೆ ಬರ್ತದ ಸರ್. ಹಾ ಸರ್, ಆ ತರ ರೀ, ಅದು ಬಹಳ ಸಕ್ಸಸ್ ಆಗ್ಯದ ಸರ್. ಅದು ಈಗ ನಿಂಬೆ ಹಣ್ಣಿನ ವರ್ಗೀಕರಣ ಮಾಡಿದ ಸರ್, ಲೈಮನ್ ಗ್ರೇಡಿಂಗ್ ರೀ. ಈಗ ನಮ್ ನಿಂಬೆ ಅದು 3 ಎಕರೆ ಪ್ಲಾಟ್ ಅದ ಸರ್ ನಮ್ದು. ಈಗ 3 ಎಕರೆ ನಿಂಬೆದಾಗ್ರಿ ನಮ್ದು ಏನ್ ಪ್ರಾಬ್ಲಮ್ ಆಗತ್ತಿತ್ತು ಅಂದ್ರೆ ಕೈಲಿಂದ ಆರಿಸಲ್ಕ ಲೇಬರ್ ಹೆಚ್ಚಿಗೆ ಹೋಲ್ಕತ್ತೀವಿ ಸರ್. ಅಂದ್ರೆ ಇಕ್ವಲ್ ಆಗಿ ಸೈಜ್ ತೆಗಲಾದ್ರಿ ಕಾಯ್ರಿ, ನಾವು ಕೆವಿ ಕೆದಾಗ ತೆಗಳಿ ಸರ್ ಹೇಳದ್ರಿ. ಈಗ ಲೈಮನ್ ಗ್ರೇಡಿಂಗ್ ಮಹಾರಾಷ್ಟ್ರದಾಗ ಅದೆಲ್ಲ 1-1.5 ಲಕ್ಷ ಅವರಿ, ನೀವೇನ್ರಿ ಒಂದು ಅದಕ್ಕೆ ಗ್ರೇಡಿಂಗ್ ಮಾಡ್ರಿ ಅಂತಂದಾಗ ನಾನೊಂದು ಮಾಡಿದೆ ಸರ್. ₹1,000 ಗ್ರೇಡಿಂಗ್ ಮಾಡಿನ ಸರ್, CPVC ಪೈಪ್ ತಗೊಂಡು ಈ ತರ ಬಳ್ಳಿ ಹೆಂಗಿರ್ತಾವಲ್ರಿ, ಹಿಂಗ್ ಮುಂದ್ ಹೋಗಿ ಹಿಂಗ್ ಅಡಲ್ ಮಾಡ್ಕೋತ ಹೋಗಿನ ಸರ್. ಅವು ಬೋಲ್ಟ್ ಸಿಸ್ಟಮ್ ಅವ ಸರ್, ಅವು ಕಾಯಿ ಯಾವ ಸೈಜ್ ಅವ ಅಲ್ಲೇ ಬೀಳ್ತಾವ ಸರ್, 3 ಗ್ರೇಡಿಂಗ್ ಆತಾವ ಸರ್. ಸಿಂಪಲ್ ನೀವು ಬುಟ್ಟಿ ಗಂಟ್ಲೆ ಬರ್ಕ್ಬಹುದ್ರಿ, ಅಲ್ಲೇ ಗ್ರೇಡಿಂಗ್ ಆತಾವ ಸರ್, ಈಜಿ ಆಗ್ಯಾರ ಸರ್. ಈಗ ಸೋಲಾರ್ ಚಾಲಿತ ಜಲ ಕೃಷಿ ರೀ ಸರ್. ಇವತ್ತಿನ ದಿನ ನಾವು ಭೂಮಿ ಇರ್ಲಾರ್ದವ್ರು ಕೃಷಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟಾ ಸರ್, ಅವ್ರನ್ನೂ ಒಂದು ಆಕಳ ಕಟ್ಟಿ ನಮ್ಮ ನ್ಯಾಚುರಲ್ ಹಾಲು ಕುಡಿಯಮ್ಮ ಉದ್ದೇಶ ಅದ ಸರ್ ಅವರಿಗೆಲ್ಲ, ಅದಕ್ಕೆಲ್ಲ ಹಸಿಮೇವು ಸಲುವಾಗಿ ಈ ಸೋಲಾರ್ ಚಾಲಿತ ಜಲ ಕೃಷಿ ರೀ ಸರ್. ಇದು ಇದ್ರಾಗ ಮಣ್ಣದು ಬರಲ್ಲ ಸರ್, ಇದು ಹೊರಗಿನ ದೇಶ ತಂತ್ರಜ್ಞಾನ ಸರ್. ಈ ಕೃಷಿ ವಿಜ್ಞಾನ ಕೇಂದ್ರದಾಗ ನನಗೆ ಒಂದು ಯೂನಿಟ್ ಕೊಟ್ರಿ ಸರ್, ಬ್ಯಾರೆ ಕಡೆ ಎಲ್ಲ ಬೂಸ್ಟ್ ಹೊಂಟವ್ರಿ, ನಿಂಬಲ್ ವೈ ಟೆಸ್ಟ್ ಮಾಡ್ರಿ ಅಂದ್ರಿ, ನಂಬಲ್ ವೈದ್ ಹಾಕಿದಾಗ ಬೂಸ್ಟ್ ಹೊಂಟಿತ್ತು ಸರ್. ಅದು ಯಾಕಂತ ಕೇಳಿ ಸರ್, ನಂಬಲ್ಲಿ ಕರೆಂಟ್ ಒಂದು ತಾಸನಾಗ ಎರಡು ಸಲ ಮೂರು ಸಲ ಹೋಗಿ ಬಂದ್ರಿ, ಅದು ಹೆಚ್ಚಿಗೆ ನೀರ್ ಬಿದ್ದು ಸ್ಪ್ರೇ ಆಗಿ ಬೂಸ್ಟ್ ಹೊಂಟಿತ್ತು ಸರ್. ಇನ್ನೊಂದು ಪ್ರಾಬ್ಲಮ್ ರೀ, ಕರೆಂಟ್ ಹೋಯ್ತು ಅಂದ್ರೆ ಎರಡೆರಡು ಮೂರ್ ಮೂರ್ ತಾಸು ಆ ಕಡೆ ಹೋಗೋದು ಸರ್. ಇದು ಜಲ ಕೃಷಿಗೆ ಕರೆಂಟ್ ಹೋಗ್ಬೇಡ ಸರ್ ಬಾರ್ ಬಾರ. ಅದ್ರ ಸಲುವಾಗಿ ನಾನೇನ್ ಮಾಡೋದು ಸರ್, ಹಿಂಗಾದ್ರೆ ಇದು ಆಗಲ್ಲ ಅಂತ ಡಿಸಿ ಪಂಪ್ ಬಳಸ್ಕೊಂಡ್ರಿ ನಾವು, ಅದಕ್ಕೆ ಡಿಸಿ ಮೋಟರ್ ಬಳಸ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಹಚ್ಚೀನಿ ಸರ್. ಒಂದ್ 15,000 ರೂಪಾಯಿ ಎಕ್ಸ್ಟ್ರಾ ಆತ ಸರ್. 28,000 ಯೂನಿಟ್ ಆದರೆ ಒಂದ್ 15,000 ಸೋಲಾರ್ ಕನ್ವರ್ಟ್ ಮಾಡ್ತಾರೆ. ಬಹಳಷ್ಟು ರೈತರಿಗೆ ಕೊಟ್ಟಿನ ಸರ್ ನಾ, ಇವ್ ಯಾವ ಪೇಟೆಂಟ್ ತೋರ್ಲಾರ್ದಕ್ಕೆ ಇದೇ ಟೆಕ್ನಾಲಜಿ ಬೇರೆದವ್ರು ಯೂಸ್ ಮಾಡ್ಕೊಂಡು ಕೊಡಲ್ಗತ್ತಾರ ಸರ್. ಈಗ ನಮಗೇನದಾರ ಸರ್, ಪೇಟೆಂಟ್ ತೊಗೊಂಬದ್ರದಿಂದ ದುಡ್ಡು ಗಳಿಸೋದಿಲ್ಲರಿ ನಮಗ, ರೈತರಿಗೆ ಹೆಲ್ಪ್ ಆಗಲ್ಲ ಎಂಬಂದ್ರೆ. ಈಗ ಮಾಧ್ಯಮ ಮುಖಾಂತರ ಆಯ್ತು ನಿಮ್ ಮುಖಾಂತರ ಹಿಂಗ ಹೊಸ ಇನೋವೇಶನ್ ಅಂತ ಹೇಳದಂದ್ರೆ ಬೇರೆದವ್ರ ಕಂಪನಿದವ್ರು ಮಾಡಿ ಕೊಡಲಕ್ ಸರ್, ರೈತರಿಗೆ ಹೆಲ್ಪ್ ಆಗಲಿ ಸರ್. ನಾವು ಪೇಟೆಂಟ್ ತೊಗೊಂಡು ಯಾವ್ದು ಇದು ಮಾಡಲ್ ಸರ್. ಅದು ಅದು ಜಲ ಕೃಷಿದಾಗ ನಮಗ ಬಹಳ ಸಕ್ಸಸ್ ಆಗ್ಯದ ಸರ್, ಬಹಳ ರೈತರು ಯೂಸ್ ಮಾಡ್ಕೊಂಡ್ರ ಸರ್. ಸಿಟಿದಾಗ ಇಟ್ಟನು ಇಲ್ಲಿ ಸಂಗಮೇಶ್ವರ್ ಕಾಲನಿದಾಗ ಒಬ್ಬರು ಫಾರ್ಮರ್ ಅಲ್ಲೇ ಸಿಟಿದಾಗ ಗುಡಿಯಾಗ ಇಟ್ಟಕೇಸಿಂದೆ ಅವ್ರ ಹಸುಗಳಿಗೆ ಕೊಟ್ಟು ತಿನ್ಸಲ್ಗತ್ತಾರ ಸರ್, ನಾವೇ ಮಾಡಿಕೊಟ್ಟಿದ್ವ ಸರ್. ಅಂದ್ರೆ ಏನ್ ಜಲಕೃಷಿ? ಜಲಕೃಷಿ ಅಂದ್ರೆ ನಾವು ಮೇವು ಬೆಳೆಯೋದು ಸರ್. ಅದು ಈಗ ಭೂಮಿದಾಗ ಹಾಕದ್ರಿ ಒಂದ್ ತಿಂಗಳು ಬೇಕು ಸರ್, ಒಂದ್ ಮೂರ್ ತಿಂಗಳು ಎರಡು ತಿಂಗಳು ಬೇಕು ಸರ್, ಅಲ್ಲಿ ನೀರು ಹೆಚ್ಚಿಗೆ ಬೇಕಾಗ್ತದ ಸರ್. ಜಲಕೃಷಿ ಅಂದ್ರೆ ನೋಡ್ರಿ ಸರ್, ಒಂದ್ ಯೂನಿಟ್ನಾಗ 72 ಟ್ರೇ ಬರ್ತಾವ ಸರ್. ಡೈಲಿ ನಿಮಗ ಒಂದ್ ಯೂನಿಟ್ ರನ್ ಮಾಡಿದ್ರಿ 45 ಕೆಜಿ ಮೇವು ಬರ್ತದ ಸರ್. ಆ ತರ ರೀ 45 ಕೆಜಿ ಮೇವು ಆರಾಮಾಗಿ ಸಿಗ್ತದೆ ಸರ್ ನಮಗೆ. ಅದು ನೀವು ದೊಡ್ಡದನ್ನು ಮಾಡ್ಕೋಬಹುದು ಸರ್ ಅದಕ್ಕಿಂತ ರೀ. ಅದು ಹಸಿ ಮೇವ್ರಿ ಸರ್, ಡೈರೆಕ್ಟ್ ಬೇರ್ಕೆ ಸಾತ್ ತಿಂತವ್ರ ಸರ್ ಎಲ್ಲ. ಇದು ಅದು ಯೂನಿಟ್ ರೀ ಸರ್. ಅದು ಅದಕ್ಕೆ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್, ಬಹಳ ರೈತರಿಗೆ ಕೊಡ್ತಾ ಇದ್ದೀನಿ ಸರ್. ಸರ್ ಈಗ ಬೆಳೆಗಳಿಗೆ ಈಗ ನಾವು ಜೀವಾಮೃತ ಅಲ್ಲಿ ಗೋಕೃಪಾಮೃತ ಅಲ್ಲಿ ಬಿಡ್ಲಕ್ರಿ ಸರ್, ಒಂದ್ ವೆಂಚೂರಿ ಸಿಸ್ಟಮ್ ಅಂತ ಬರ್ತದೆ ಸರ್. ಆ ವೆಂಚೂರಿ ಮಾಡ್ಕೊಂಡಿದ್ದಾರೆ ಸರ್ ನಾ, ಮೊದಲ ಅದು 8,000 ಮಾರ್ತೀರಿ ಸರ್. ಅದು ಅದು ಬರೇ ಒಂದು 5-6 ವರ್ಷದಿಂದ ಅದು 8,000 ಪೇಟೆಂಟ್ ತೊಗೊಂಡು ಮಾರ್ದಾಗ್ರಿ, ನಾ 500 ರೂಪಾಯಿದಾಗ ರೆಡಿ ಮಾಡಿದ್ದೆ ಸರ್. ಆ ವೆಂಚೂರಿನೇ ನಮ್ಮ ಹೊಲದಾಗ ಹಾಕಿ ಕೆಲಸ ಮಾಡಿಸ್ತೀನಿ ಸರ್. ವೆಂಚೂರಿ ಅಂತಂದ್ರೆ? ವೆಂಚೂರಿ ಅಂದ್ರೆ ಏನ್ರಿ ಸರ್, ಈಗ ಜೀವಾಮೃತ ಗೋಕೃಪಾಮೃತ ಅದು ಒಂದ್ ಕಡೆ ಮಾಡಿರ್ತೇವ ಸರ್. ಪ್ರತಿ ಗಿಡಗಳಿಗೆ ನಾವು ಹೋಗಿ ಗಿಡಕ್ಕೆ ಮುಟ್ಟಿಸ್ಬೇಕಾಗ್ತದಲ್ರಿ, ಅದು ನೀರಿನಾಗೆ ಮಿಕ್ಸ್ ಆಗಿ ಹೋಗ್ತದ ಸರ್. ಅದ್ರದೊಂದು ಏನಾಗ್ತದ ಸರ್, ಎರಡು ವಾಲ್ ಬರ್ತಾವ ಸರ್. ಅದು ಒಂದ್ ವಾಲ್ ಕೆಳಗಿನ ಬಂದಿಟ್ಟು ಮ್ಯಾಲಿಂದ ವೆಂಚೂರಿ ಮುಖಾಂತರ ನೀರ್ ಹೋದಾಗ್ರಿ, ಅದು ಇದನ್ನು ಕಲ್ಚರ್ನು ತೊಗೊಂಡು ಹೋಗ್ತದ ಸರ್ ಬ್ಯಾರಲ್ದಂದ್ರೆ. ಅದಕ್ಕೆ ವೆಂಚೂರಿ ಅಂತಾರೆ ಸರ್. ಅದು ಕೆಲವೊಂದು ಮೋಟರ್ಗಳು ಅದು ತಾಕತ್ ಹೆಡ್ ಹೆಚ್ಚಿಗಿದ್ದು ಅಂದ್ರೆ ಜೊಕ್ಕೊಂಡು ಹೋಗ್ತೀವಿ ಸರ್. ಕೆಲವೊಂದು ಮೋಟರ್ದಾಗ ಅದು ಹೆಡ್ ಕಮ್ಮಿ ಇತ್ತಂದ್ರೆ ಅದು ಮಿಕ್ಸ್ ಸರಿಯಾಗಿ ಆಗ್ತಿದ್ದಿಲ್ಲ ಸರ್. ಅದ್ರ ಬದಲಾಗಿ ಈಗ ರೀಸೆಂಟ್ ಆಗಿ ಒಂದು ಸೋಲಾರ್ ಮೇಲ್ ಮಾಡೀನಿ ಸರ್. ಅದು ಅದು ಒಂದ್ 4,000 ರೆಡಿ ಆಗ್ತದೆ ಸರ್. ಬಹಳ ಚೆನ್ನಾಗದ ಸರ್. ನಾವು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿ ಅದು 1/2 HP ಮೋಟರ್ ಕೆಲಸ ಮಾಡುತ್ತೆ ಸರ್. ಅದು ಸೋಲಾರ್ ಮೇಲಿಂದ್ರಿ, ಅದೇ ವೆಂಚೂರಿ ಡೈರೆಕ್ಟ್ ಕೊಡ್ಬೋದು ಸರ್. ಈಗ ರೈತರಿಗೂ ಇನ್ನೊಂದು ಹೇಳಲ್ಗತ್ತೀನಿ ಸರ್, ನೀವು ಬಗಲ್ ಸ್ಪ್ರೇ ಮಷಿನ್ ಬರ್ತಾವಲ್ ಸರ್, ಆ ಡಬಲ್ ಮೋಟರ್ ಇದ್ದೀವ್ರಿ, ಆ ಡಬಲ್ ಮೋಟರ್ದು ನಿಮ್ ಮುಂದಿನ ಚಡಿ ತೆಗೀರಿ, ಒಂದ್ ಡ್ರಿಪ್ಪಿನ ನೌಜಲ್ ಎಲ್ಲಿ ಇದು ಬರ್ತದ ಕನೆಕ್ಟ್ ಮೇನ್ ಲೈನಿಗೆ, ಅಲ್ಲಿ ಹಚ್ಚರಿ. ನೀವು ಏನಾರೇ ಅವಕ್ಕೆ ಗಿಡಗಳಿಗೆ ಗೊಬ್ಬರ ಜೀವಾಮೃತ ಯಾವ್ದನ್ನ ಕೊಡ್ಬೇಕಾಯ್ತಂದ್ರ ಆ ಬಗಲ್ ಪಂಪಿನಾಗ ಹಾಕ್ರಿ, ಅದು ಆನ್ ಮಾಡ್ರಿ, ಅದ್ರಾಗ ತಾನೇ ಮಿಕ್ಸ್ ಆಗಿ ಹೋಗ್ತು ಅಂತ ಅದನ್ನು ಹೇಳಲ್ಗತ್ತೀನಿ ಸರ್. ಅದು ಲೇಟೆಸ್ಟ್ ಮತ್ತೆ ಅದಕ್ಕೆ ಮಾಡಿಫೈ ಮಾಡೀನಿ ಸರ್. ಇವೆಲ್ಲ ಅಷ್ಟು ಇನೋವೇಶನ್ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಾವ ಸರ್. ಇನ್ನೊಂದೇನಾಗ್ತ ಸರ್, ಈಗ ರೈತರು ಹಿಂದಕ್ಕೆಲ್ಲ ನೋಡ್ತಿದ್ರಿ ಸರ್, ನೀವು ಹಗ್ಗಗಳೆಲ್ಲ ಕೈಲಿಂದ ಮಾಡ್ತೀರಿ ಸರ್, ಕೈಲಿಂದ ಹೊಸ್ತು ನಾರ್ಗೀರ್ ಮಾಡಿ, ಈಗ ಅದೆಲ್ಲ ಬಿಟ್ಟಾರ ಸರ್. ಈಗ ಇಲ್ಲಿ ಸಿಟಿಗೆ ಬರೋದು ಹಗ್ಗ ತೊಗೊಂಡು ಹೋಗೋದ್ರಿ, ಅದು ದುಬಾರಿ ಆಗತ್ತ ಸರ್. ಈಗ ಮತ್ತ ಕೆಲವೊಂದು ಊರಾಗ ಅವು ಹಗ್ಗ ಮಾಡೋರು ಬರ್ತಾರ ಸರ್, ಅವ್ರ ಕೈಲಿಂದ ಮಾಡಿಸ್ತಾರೆ. ಅದು ಆ ಮಷಿನ್ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಒಂದು 6,000-7,000 ಬೀಳತ್ತ ಸರ್. ನಾನೇನ್ ಮಾಡೀನಿ ಸರ್, ಬರೇ 1 ರೂಪಾಯಿನೂ ಖರ್ಚಿರ್ಲಾರ್ದಂಗ ಒಂದು ಕಟ್ಟಿಗೆ ಹಲಿಗೆ ತಗೊಂಡು ಅದಕ್ಕೆ 3 ಹೋಲ್ ಹೊಡೆದ ಕೇಸಿನ್ರಿ, 3 ಹೈ ಟೆನ್ಷನ್ ವೈರಿಂದ ವೈರ್ ಕೂಡ್ಸೀನಿ ಸರ್. ಗಿರ್ಮಿಟ್ ತರಾರಿ, ಅದರದು ಗೇರ್ ಇರ್ತದ ಸರ್, ಸ್ವಲ್ಪ ಸ್ಪೀಡ್ ತಿರುತ್ತದ್ರಿ, ನಮ್ ಸ್ವಲ್ಪ ಸ್ಲೋ ಆತದ ಸರ್. ಅಂದ್ರೆ ನಾವು ಒಂದ್ ತಾಸನಾಗ ನಮ್ಮ 6 ತಿಂಗಳಿಗೆ ಎಷ್ಟು ಬೇಕಾಗೋ ಸಗ್ಗ ನಾವು ಮನೆಗೆ ತಯಾರು ಮಾಡಬಹುದು, ಈಸಿಯಾಗಿ ಆತಾವ ಸರ್, ಸರಳವಾಗಿ ಆತಾವ್ರಿ. ಅದು ಬಿಟ್ಟು 1,000-2,000 ಕೊಟ್ಟು ಇಲ್ಲಿ ಹಗ್ಗ ಒಯ್ತಾರ್ರಿ. ಇವ್ರು ಏನ್ ಮಾಡ್ತಾರ ಸರ್, ಇವ್ರು ಇಲ್ಲಿ ಹಗ್ಗ ಹೆಂಗ್ ತಯಾರು ಮಾಡ್ತಾರಂದ್ರಿ, ಅಲ್ಲಿ ಅಲ್ಲಿ ಸೆತ್ತಿನ ಕಾಂಟ್ಯಾಕ್ಟ್ ಕೆಲಸ ನಡೆದಿರ್ತದಲ್ರಿ, ಅಲ್ಲೆಲ್ಲ ವೇಸ್ಟ್ ಆಗಿ ಇವು ಬಿಸಿಲು ತಿಂದಿವು ಚೀಲಗಳದಿಂದ ಮಾಡಿರ್ತಾರೆ ಸರ್. ಆ ನಮ್ಮೊಟ್ಟು ಹಗ್ಗದೊಡ್ಡ ತಾಳಿಕಿನೂ ಬರಲ್ಲ ಸರ್, ಅವು ಈಜಿ ಮನ್ಯಾಗ ಮಾಡ್ಕೋಬಹುದು ಸರ್. ಅದನ್ನು ಮಾಡ್ಕೊಂಡಿನ್ ಸರ್. ಈಗ ಇನ್ನೊಂದ್ ಸರ್, ನಾವು ಎಲ್ಲ ಕಡೆ ರೈತರು ಏನ್ ಮಾಡಲ್ಗತ್ತಾರಿ, ಜಾಸ್ತಿ ರಾಸಾಯನಿಕ ಬಳಸಿ ವಿಷ ಮಾಡಲ್ಗತ್ತಾರಲ್ರಿ, ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಈಗ ರೈತರಿಗೂ ಈಗ ಬೆಳೆ ಮೇಲೆ ರೋಗ ಬಂದ ಕಂಟ್ರೋಲ್ ಮಾಡಕ್ ಒಂದ್ ಬೇಕಲ್ ಸರ್ ಅಸ್ತ್ರ. ಅವರಿಗೆ ನಾವು ಸೋಲಾರ್ದು ಲೈಟ್ ಟ್ರ್ಯಾಪ್ ಮಾಡ್ಕೊಂಡಿನ್ ಸರ್, ನಾನೇ ತಯಾರು ಮಾಡಿ ಬಹಳಷ್ಟು ರೈತರಿಗೆ ಕೊಟ್ಟಿನ್ ಸರ್, ಹೊರಗೂ ಸಿಗ್ತಾವ ಸರ್. ಈ ಲೈಟ್ ಟ್ರ್ಯಾಪ್ ಏನ್ ಮಾಡ್ತದ ಸರ್, ಆ ಪತಂಗ ಏನ್ ಬರ್ತದ ನೋಡ್ರಿ ಸರ್, ರಾತ್ರಿ ಹೊತ್ತನಾಗ ಪತಂಗ ಬಂದು ಗಿಡಗಳ ಮೇಲೆ ಅವೆಲ್ಲ ಹೂವಿನ ಮೇಲೆ ತತ್ತಿ ಇಟ್ಟಾಗೆ ಕೀಡೆಗಳು ತಯಾರಾಗ್ತಾವ ಸರ್, ಆ ಡೈರೆಕ್ಟ್ ಪತಂಗೆ ಆಕರ್ಷಣೆ ಆತ ಸರ್. ಅದರದಿಂದ ನಾವು ಮುಂಚೂಸೇನೆ ಗೊತ್ತಾತ ಸರ್, ಈ ಯಾವ ಮುಂದ ಕೀಡೆ ಬರ್ತಾವ ಅನ್ನೋದ್ರಿ ಲೈಟ್ ಟ್ರ್ಯಾಪ್ ಅಂದ್ರೆ. ನಾವ್ ಏನ್ ಮಾಡ್ತೇವ ಸರ್, ಅವ್ರದೆಲ್ಲ ನಮಗ ಅಷ್ಟಾಗೆ ಯಾವ ಪತಂಗ ಯಾವ ಹುಳ ಬರ್ತಾವ ಅಂತ ಗೊತ್ತಾಗಲ್ರಿ, ಅದ್ರ ಫೋಟೋ ಹೊಡೆದು ಈ ಸೈಂಟಿಸ್ಟ್ಗಳಿಗೆ ಕಳಿಸ್ತೇವ್ರಿ, ಕೆವಿಕೆ ಕಳಿಸ್ತೇವ್ರಿ, ಅವ್ರು ಇದು ಇದಕ್ಕೆ ಬರ್ತದ ಅಂತ ಹೇಳಿ ಹೇಳ್ತಾರೆ ಸರ್. ಕೆಲವೊಂದ್ ಮಿತ್ರ ಕೀಟಗಳು ಶತ್ರು ಕೀಟಗಳು ಅದ್ರದೆಲ್ಲ ಮಾಹಿತಿ ಕೊಡ್ತಾರೆ ಸರ್ ನಮಗೆ. ಹಂಗಾಗಿ ಅವ್ ಲೈಟ್ ಟ್ರ್ಯಾಪ್ ಮೊದಲು ಬೆಳತನ ಚಾಲು ಇಡ್ತಿದ್ದಾವ್ ಸರ್, ಈಗ 10 ಗಂಟೆಗೆ ಬಂದಾಗಪ್ಲೇ ಮಾಡಿನ್ ಸರ್. ಅಂತವು ಯೂಸ್ ಮಾಡೋದ್ರಿಂದ ನಾವು ನ್ಯಾಚುರಲ್ ಆಗಿ ಬೆಳೆ ಕಂಟ್ರೋಲ್ ಮಾಡಬಹುದು ಸರ್. ಈಗ ಲೈಟ್ ಟ್ರ್ಯಾಪ್ ನು ಮಾಡ್ಕೊಂಡಿನ್ ಸರ್, ನನ್ ಬಳಿ ಬೇರೆ ರೈತರಿಗೂ ಕೊಟ್ಟಿನ್ ಸರ್ ಬಹಳಷ್ಟು. ಈಗ ಇನ್ನೊಂದ್ ಹೇಳ್ಬೇಕಂದ್ರ ಸರ್, ನಿಮಗ ಈಗ ಇದ್ರದ ಸರ್, ಈಗ ಮಂಗ್ಯ ಓಡಿಸೋದ ಸರ್, ಮಂಗ್ಯಗಳದ್ದು ಬಹಳ ಕಾಟ ಸಿಕ್ಕಾಪಟ್ಟಿ ಕಾಟದಾರೆ, ಅದು ಮಂಕಿ ಗನ್ ಅಂತ ಮಾಡ್ಕೊಂಡಿದ್ದೇವ ಸರ್. ಅದು ನಾವು ಬಾಡಿ ಸ್ಪ್ರೇಯರ್ ಹೊಡೆದ ಕೇಸಿಂದ ಆರಾಮಾಗಿ ಮಂಗ್ಯಗಳು ಒಂದ್ 300 ಫೀಟ್ ತನಕ ಕಲ್ಲು ಹೋತ ಸರ್, ಆರಾಮಾಗಿ ಮಂಗ್ಯಗಳು ಕಂಟ್ರೋಲ್ ಮಾಡಬಹುದು ಸರ್ ನಾವು ಅದ್ರ ಮೇಲ್ರಿ. ನಾವು ನಮ್ ಕಡೆ ಎಲ್ಲ ಅದ್ರ ಮೇಲಿಂದ ಕಂಟ್ರೋಲ್ ಮಾಡ್ತೇವ ಸರ್, ಅದು ರೈತರಿಗೆ ಏನು ಬಹಳಷ್ಟು ಮುಟ್ಸಿನ್ ಸರ್. ಅದು ಈಗ ಇದ್ರದ ಸರ್, ರೇಷ್ಮೆ ಬೆಳೆಗಾರರ ಮೇಲೆ ಒಂದು ಇದು ಮಾಡಿನ್ ಸರ್, ಇನೋವೇಷನ್ ಮಾಡಿನ್ ಸರ್. ರೇಷ್ಮೆ ಗೂಡಿನ ಮೇಲೆ ಸುಣ್ಣ ಹೊಡಿತಾರ ಸರ್, ಅದು ಅರಿವಿ ಕಟ್ಕೊಂಡ್ರಿ, ಅವು ಟ್ರೇಗಳು ಒಂದ್ರ ಮೇಲೆ ಒಂದಿರ್ತಾವ್ರಿ, ಹೈಟ್ ಇರ್ತಾವ್ರಿ, ಆ ಸುಣ್ಣ ಹೊಡೆಯೋದು ಸ್ವಲ್ಪ ತ್ರಾಸ ಆತು ಅಂತ ರೈತರು ಹೇಳ್ದಾಗ್ರಿ. ನಾವು ಅದಕ್ಕೊಂದು ಬೋರೋದು ಇದು ತೋಣಿನ್ ಸರ್, ಸ್ಪ್ರೇ ಮಾಡೋದ್ ಮೆಷಿನ್ದಾಗೆ ಅದು ಬಿಚ್ಚಿ ನನಗೆ ಬೇಕಾದಂಗೆ ಮಾಡ್ಕೊಂಡು ಮ್ಯಾಲ್ ಸುಣ್ಣ ಹೋಗಪ್ಲೆ ಮಾಡಿನ್ ಸರ್, ಅದು ವಾಲ್ ಮಾಡಿನ್ ಸರ್. ಆ ವಾಲ್ ಚಾಲು ಮಾಡಿ ಇಲ್ಲಿ ಬಗಲಿಗೆ ಒಂದು 12 ವೋಲ್ಟ್ ಮೋಟರ್ ಇದು ಹಾಕೊಂಡ್ರಿ, ಅದು ಆನ್ ಮಾಡಿದ್ರೆ ಆಯ್ತು ಸರ್. ನಾವು ಒಂದ್ ಮೂಲೆಗೆ ರೇಷ್ಮೆ ಶೆಡ್ ಒಂದು 50x50 ಇದ್ರು ಒಂದೇ ಮೂಲೆಗೆ ನಿಂತು ಇಡೀ ಸುಣ್ಣ ಹೊಡಿಬಹುದು ಸರ್. ಅಂತದನ್ನು ಟೆಕ್ನಾಲಜಿ ಮಾಡಿನ್ ಸರ್, ಬೇರೆ ರೈತರಿಗೂ ಕೊಟ್ಟಿನ್ ಸರ್. ಅದು ಬಹಳ ಸರಳ ಆತ ಸರ್, ಅದು ರೇಷ್ಮೆದು ಇದು ಮಾಡ್ಕೊಂಡಿನ್ ಸರ್. ಹಂಗೆ ನೋಡ್ರಿ ಸರ್, ಈಗ ಜೀವಾಮೃತ ಗೋಕೃಪಾಮೃತ ತಯಾರು ಮಾಡಲಿಕ್ಕ ಫಾರ್ಮರ್ಗಳನ್ನು ಎಲ್ಲ ರೆಡಿ ಇರ ಸರ್. ಆದ್ರೆ ಇಲ್ಲಿ ಒಂದ್ ಏನ್ ಸಮಸ್ಯೆ ಹೊಂಟಿತ್ತಂದ್ರ ಸರ್, ಯಾವ ಪಂಚಗವ್ಯ ಆಗಲಿ ಯಾವುದೇ ತಯಾರ್ ಮಾಡ್ಬೇಕಾದ್ರ ಸರ್, ವೇಸ್ಟ್ ಡಿಕಾಂಪೋಸ್ಟ್ ಇದು ನಿಮಗ್ ಗೊತ್ತಿದ್ದಂಗ ನಮಗ್ ಗೊತ್ತಿದ್ದಂಗ ಅವು ಜೀವಾಣುಗಳು ಉತ್ಪಾದನೆ ಹೆಚ್ಚಿಗೆ ಆತಾವ ಸರ್. ಯಾವಾಗ್ರಿ ನಾವು ಕ್ಲಾಕ್ ವೈಸ್ ಅವು ಏನಾಗ್ತದ ಸರ್, ಈಗ ಊರಾಗ ರೆಡಿ ಮಾಡಿ ಹೊಲಕ್ ಒಯ್ದು ಹಾಕೋದಾಗಲ್ಲ ಸರ್. ಈ ಕೆಲವೊಬ್ರು ಸಿಟಿದಾಗೆ ಮನಿ ಮಾಡಿರ್ತಾರ್ರಿ, ಹೊಲದಾಗ ತೋಟದಾಗ ಮಾಡಿದ್ರೆ ಬೆಳಿಗ್ಗೆ ಸಾಯಂಕಾಲಗಳು ಆಳುಗಳಿಗೆ ಹೇಳಿದ್ರು ಅವ್ರು ಕರೆಕ್ಟ್ ಆಗಿ ತಿರುವಲ್ ಸರ್. ಅದ್ರ ಸಲುವಾಗಿ ನಾನೇನ್ ಮಾಡೀನಿ ಸರ್, ಒಂದ್ 7.5 ಸಾವಿರ ಖರ್ಚೆ ಬರ್ತಾರೆ ವಾದರ್ಸ್ ತೆಗಳಿ ಸರ್ ಹೇಳ್ದಾಗ ಇದು ಇನೋವೇಷನ್ ಮಾಡಿನ್ ಸರ್ ಹೊಸಾದ್ರೆ. ಈಗ ಸಾಕಷ್ಟು ರೈತರಿಗೂ ಕೊಟ್ಟಿದ್ದೇವೆ ಸರ್. ಇದು ಇದು ಹೆಂಗ್ ಮಾಡ್ತದ ಅಂದ್ರೆ ಸರ್, ನಾವು ಟೈಮರ್ ಮಾಡಿನ್ ಸರ್. ಅದು ನೀವು ಬೆಳಿಗ್ಗೆ ಸಾಯಂಕಾಲ ಟೈಮ್ ಸೆಟ್ ಮಾಡಿದೇವ ಅಂದ್ರೆ 2 ಸಲ ತಿರುತ್ತ ಸರ್. ಕೃಷಿ ವಿಜ್ಞಾನ ಕೇಂದ್ರದಾಗೂ ಹಾಕಿನ್ ಸರ್, 5 ಡ್ರಮ್ಗಳಿಗೆ ತಿರುವುದು ಒಂದೇ ಕಲ್ಚರ್ ರೀ ಸರ್, ಒಂದೇ ಕನೆಕ್ಷನ್ ಮಾಡಿನ್ ಸರ್. ಅದು ಎಲ್ಲಾ ಕಲ್ಚರ್ಗಳಿಗೆ ಆಟೋಮೆಟಿಕ್ ಆಗಿ ತನ್ನ ಪಾಡಿಗೆ ತಾ ಬೆಳಿಗ್ಗೆ ಸಾಯಂಕಾಲ ತಿರುತ್ತ ಸರ್. ನಾವು 1,000 ಲೀಟರ್ ಇದ್ರೂ ತಿರುತ್ತ ಸರ್. ಇದ್ರದಿಂದ ಬೆನಿಫಿಟ್ ಏನದ ಅಂದ್ರೆ ಸರ್, ಕರೆಕ್ಟ್ ಆಗಿ ಜೀವಾಣುಗಳು ಉತ್ಪಾದನೆ ಆಗ್ತಾವ್ರಿ, ಅದು ರೈತರಲ್ಲಿ ಹಾಕಿದ್ರು ರಿಸಲ್ಟ್ ಚೆನ್ನಾಗಿ ಬರ್ತದೆ ಸರ್. ಇವ್ರು ಕರೆಕ್ಟ್ ಆಗಿ ಅದು ತಿರುವಲಾರ್ದಕ್ಕ ಮಾಡ್ಲಾರ್ದಕ್ಕ ಇವೇನ್ರಿ ನಮಗ ಚೆನ್ನಾಗಿ ಬೆಳೆ ಇದು ಬಂದಿಲ್ಲ ಅಂತ ಹೇಳ್ತಾರಲ್ರಿ, ಇದು ಕರೆಕ್ಟ್ ಆಗಿ ಹೊಂಟ ಸರ್. ಬಹಳ ರೈತರು ಇದು ನನಗೆ ಕರೆ ಮಾಡಿ ಸೋಯಿ ಒಳಗಾಗ್ತ ಸರ್. ಅದು ಮತ್ ಇನ್ನೊಂದ್ರಿ ನ್ಯಾಚುರಲ್ ಕರೆಂಟ್ ಸರ್, ನಾ ಯಾವ್ಯಾವ ಇನೋವೇಷನ್ ಮಾಡಿದ್ರು ಸೂರ್ಯನ ಮೇಲೆ ರೀ ಸರ್, ಸೋಲಾರ್ ಎನರ್ಜಿನೇ ರೀ ಸರ್, ಫ್ರೀ ಎನರ್ಜಿ ಸರ್. ಇವತ್ತಿನ ದಿನ ಮುಂದಿನ ದಿನ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗೋದ ಸರ್. ಪ್ರತಿಯೊಂದು ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡೆ ಮಾಡಿನ್ ಸರ್. ಇಂಥವ್ ಆಗ್ಲೇ ಈಗ 25-26 ಇನೋವೇಷನ್ ಮಾಡಿನ್ ಸರ್. ಈಗ ಸದ್ಯ 24 ಇನೋವೇಷನ್ ನನ್ ಬಳಿ ಯಾವಾಗ್ಲೂ ನೋಡ್ಲಿಕ್ ಸಿಗ್ತಾವ ಸರ್. ಅಂದ್ರೆ ನಿಮ್ಮ ತೋಟಕ್ಕೆ ಬಂದ್ರೆ ಎಲ್ಲ ಸಿಗ್ತಾವ ಸರ್, ಎಲ್ಲರಿಗೂ ತೋರಿಸ್ತೇವ ಸರ್. ಸಾಕಷ್ಟು FT ಅವ್ರದವರು ಸಂಘನವರು ಎಲ್ಲ ರೈತರ ಅಲ್ರಿ, ಪ್ರತಿಯೊಬ್ಬರು ಬಂದು ನೋಡ್ಕೊಂಡು ಮತ್ತೆ ನಮ್ಮಲ್ಲಿ ಇದ್ದಂತ ಸಾಮಾನುಗಳನ್ನು ತಗೋತಾರ ಸರ್. ಇವತ್ತಿನ ದಿನ ಡೈರೆಕ್ಟ್ ಆಗಿ ರೈತರಿಗೆ ಮುಟ್ಸಲಿಕ್ ಪ್ರಯತ್ನ ಮಾಡ್ತೀನಿ ಸರ್. ನಮ್ದು 3 ಎಕರೆ ನಿಂಬೆ ಅದಾರೆ, ಅದರದಿಂದ ಚೆನ್ನಾಗಿ ಆದಾಯ ಬರ್ತದೆ ಸರ್. ಈಗ ನಾವು 4 ಜನ ಅನ್ತಮ್ರ ಸರ್, ಎಲ್ಲರೂ ಕೂಡೆ ಇದ್ದೇವ ಸರ್. ಈಗ ಇನ್ನೊಂದಂದ್ರೆ ಎಲ್ಲರೂ ಕೈ ಕಲಸಿದ್ರೆ ಒಂದ್ ತಾಳೆ ಬಡಿಲಿಕ್ಕೆ ಆತ ಸರ್. ಹಂಗಾಗಿ ಎಲ್ಲರೂ ಸಹಕಾರ ಅದ ಸರ್. ಅದು ಅದರದಿಂದ ನಾವು ಕೃಷಿದಾಗ ಏನಾರೇ ಹೊಸ ಸಂಶೋಧನೆ ಮಾಡಿ ಮ್ಯಾಲ್ ಬರ್ಲಿಕ್ಕಾಗ್ತದ್ರಿ. ನಮ್ದು ಉದ್ದೇಶ ಏನದ ಅಂದ್ರೆ ಇತರ ರೈತರಿಗೂ, ನಾವ್ ಒಬ್ಬನೇ ಒಂದ್ 100 ಚೀಲ ಬೆಳೆದು ನಾ ಗ್ರೇಟ್ ಅನ್ಸ್ಕೊಮಲ್ ಸರ್, ನಮ್ ಇನ್ನೊಬ್ಬ ರೈತರು ಒಂದ್ 5-5 ಚೀಲ ಬೆಳಿಲಪ್ಪ, ನಂದು 5 ಚೀಲ ಕಮ್ಮ ಅಲ್ರಿ ಅಂದ್ರೆ ಆ ರೈತರ ಕಷ್ಟ ಏನದ ಅದ್ರ ಮೇಲೆ ಇನ್ನೋವೇಶನ್ ಮಾಡಿ ಎಲ್ಲಾ ರೈತರಿಗೆ ಮುಟ್ಟಿಸ್ಕೊಂಡಿನ್ ಸರ್. ನೋಡ್ರಿ ಶಾಣಬಸಪ್ಪ ಅವ್ರ, ನೀವು ಕಳೆದ ಒಂದ್ 10-15 ವರ್ಷಗಳಿಂದ ಈ ಒಂದು ಏನು ಸಂಶೋಧನೆ ಮಾಡ್ತಾ ಇದ್ದೀರಿ, ರೈತರ ಸಲುವಾಗಿ ಇಷ್ಟೆಲ್ಲ ಉಪಕರಣ ಮಾಡಿದ್ರಿ, ಸಾಧನ ಮಾಡಿದ್ರಿ, ಆಮೇಲೆ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಿ ರೈತರಿಗೆ ಬಹಳ ಸಹಕಾರ ನೀಡಿದ್ದೀರಿ ಇಲ್ಲಿ ತನಕ. ಅಂದಾಜು ನಿಮ್ಮ ಲೆಕ್ಕದ ಪ್ರಕಾರ ಎಷ್ಟು ಜನ ರೈತರು ನಿಮ್ಮಿಂದ ಇಂಥ ಒಂದು ಏನು ಸಂಶೋಧನೆಗಳದಾವಲ್ಲ ಇದ್ರ ಉಪಯೋಗ ತಗೊಂಡಾರ ಸರ್? ಇದು 1000 ಗಂಟ್ಲೆ ಅದ ಸರ್ ನನ್ನ ಬಳಿ ಡೈರಿದಾಗ ಲಿಸ್ಟ್ ಇದ್ದಿದೆ ಸರ್. ನಂದಿಂದ ಸೀದಾ ಇದು ಮಾಡಿದ ಅಂದ್ರೆ ಒಂದ್ 10,000 ರೈತರ ಮ್ಯಾಲ ಅದ ಸರ್. 10,000 ಎಲ್ಲೆಲ್ಲಿಯವರು ರೈತರು ಅಂದಾಜು ಹೇಳಬಹುದು? ಎಲ್ಲಾರಿ ಸರ್, ಎಲ್ಲಾ ಕಡೆದವ್ರಿ ಸರ್, ಚಿಂಚೋಳಿ ಅದಾರ ಸರ್, ಇಡೀ ನಮ್ ಕರ್ನಾಟಕ ತುಂಬಾ ಅದಾರಿ, ಮತ್ತೆ ಆಂಧ್ರದಾಗನು ಕೊಟ್ಟಿದ್ದಾವ ಸರ್. ನಮ್ ಸೋಲಾರ್ ಫೆನ್ಸಿಂಗ್ ಬಹಳ ಹೊಡೆಯದ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಸೋಲಾರ್ ಫೆನ್ಸಿಂಗ್ ಮಷೀನ್ ಕೊಟ್ಟಿದ್ದೆ ಒಂದು 6,000-7,000 ರೈತರ ಸರ್. ಮತ್ ಇನ್ನೊಂದು ಕುಡಿ ಚೂಟದಂತೂ ಅದು 40,000-50,000 ರೈತರಿಗೆ ಮ್ಯಾಲ್ ಮುಟ್ಟ್ಯಾರ ಸರ್. ಇದ್ರದ್ದು ನಂದು ಒಬ್ಬಂದೇ ಕಾರಣ ಅಲ್ಲ ಸರ್. ಮೊದಲ್ ನಿಂಬಲ್ಲಿ ಆಕಾಶವಾಣಿದಾಗ ಸಂದರ್ಶನ ಕೊಟ್ಟಾಗ ಮರ್ದಿನೇ ಒಂದ್ 6 ರೈತರು ಬಂದ್ರ ಸರ್ ಗಾಡಿ ತಗೊಂಡು. ಅವಾಗ ನನಗೆ ಬರೇ ಒಂದ್ ಮಷೀನ್ ಬ್ಲೇಡ್ ಮಾಡಿದಾರೆ ಸರ್, ನನಗೆ ದಿಗಿಲ್ ಬಿತ್ತು ಸರ್, ಹೆಂಗ್ ಮಾಡಮ್ ಅಂತೇಳಿ. ಅದರಿಂದ ನಂದು ಇದು ಇಂಪ್ರೂವ್ಮೆಂಟ್ ಚಾಲು ಆಯ್ತು ನೋಡ್ರಿ ಸರ್, ರೈತರಿಗೆ ಏನ್ರೆ ಹೆಲ್ಪ್ ಮಾಡ್ಬೇಕಂತ ಹೇಳ್ರಿ. ಈ ಕಡೆ ಮಗ್ಗಲ ಮಹಾರಾಷ್ಟ್ರದ ರೈತರ ಏನಾದ್ರೂ? ಹಾ, ಮಹಾರಾಷ್ಟ್ರ ರೈತರು ಇದಾರೆ ಸರ್. ಮಹಾರಾಷ್ಟ್ರ ರೈತರು ಇದಾರೆ ಸರ್. ಇವತ್ತಿನ ದಿನ ಮಹಾರಾಷ್ಟ್ರ ಮತ್ತೆ ನಮ್ದು ಕೃಷಿ ವಿಜ್ಞಾನ ಕೇಂದ್ರ ಕಡೆದು ನಾವು ದಿಲ್ಲಿಗೆ ಹೋಗಿದ್ದೇವೆ ಸರ್. ಇದೇ ತೊಗರಿ ಕುಡಿ ಚೂಟದ ಇದ್ರ ಸಲುವಾಗಿ ರೀ, ಅಲ್ಲಿ ಒಂದು ವಿಡಿಯೋ ಬಂತು ಸರ್. ಆ ವಿಡಿಯೋದಿಂದ ಆಲ್ ಇಂಡಿಯಾದಾಗ ಎಲ್ಲರೂ ತೊಗರಿ ಬೆಳಿ ಮೇಲೆ ಕುಡಿ ಚೂಟಲ್ ಕಿದು ಮಾಡಲ್ಗತ್ತಾರ ಸರ್. ಇದಕ್ಕೆ ನಂದು ಒಬ್ಬನೇ ಕಾರಣೀಭೂತ ಅಲ್ಲ ಸರ್, ನಾ ಮಷಿನ್ ಮಾಡೀನ್ರಿ ಅಷ್ಟೇ. ನಮಗೆ ಯೂನಿವರ್ಸಿಟಿದಿಂದನೂ ಹೆಲ್ಪ್ ಆಗ್ಯದ್ರಿ, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪೇಪರ್ನಾಗ ಅದು ಬಂದು ಹಿಂಗೆಲ್ಲ ರೈತರು ಎಲ್ಲರೂ ಕೈ ಕಲಿಸಿದಾಗ ನಾವು ಒಂದು ತಾಳಿ ಬಡಿಲಿಕ್ಕಾಗ್ತದೆ ಸರ್. ಬರೋಬ್ಬರಿ, ನಮ್ದು ಉದ್ದೇಶ ಏನದಂದ್ರೆ ಎಲ್ಲ ರೈತರಿಗೆ ಮುಟ್ಟಬೇಕಂಬುದು ಉದ್ದೇಶ ಅದ ಸರ್. ಎಲ್ಲರೂ ಸಹಕಾರ ಮಾಡಿದ್ರೆ ಮುಟ್ತದೆ ಸರ್. ಅಡ್ಡಿಲ್ಲ. ಆದ್ಮೇಲೆ ಈಗ ಶರಣಬಸಪ್ಪ ಪಾಟೀಲ್ ಅವರನ್ನ ತಾವು ಮಾತಾಡಿಸಬಹುದು, ಅವ್ರ ನಂಬರ್ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9900-43-85-41 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಿ ತಮಗೆ ಏನ್ ಬೇಕು ಈಗ ಹೆಂಗದ ಅಂತಂದ್ರ, ಶರಣಬಸಪ್ಪ ಪಾಟೀಲ್ ಅವರು ನಿಮ್ದು ಏನಾದ್ರೂ ಸಮಸ್ಯೆ ಇದ್ರು ಸಹಿತ ಅದಕ್ಕೊಂದು ಉಪಕರಣ ತಯಾರು ಮಾಡಿಕೊಡುವಂಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕ ಅವ್ರ ಜೊತೆಗೆ ತಾವು ಸಂಪರ್ಕದೊಳಗೆ ಇರ್ರಿ ಅಂತೇಳಿ ನಾವು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀವಿ. ಒಳ್ಳೇದು ಶರಣಬಸಪ್ಪ ಪಾಟೀಲ್ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಯಾಕಪ್ಪ ಅಂತಂದ್ರ, ಒಬ್ಬ ರೈತನಾಗಿ ರೈತನ ಕಷ್ಟ ಸುಖಗಳನ್ನ ನೀವು ಅರಿತಿದ್ದೀರಿ, ಯಾವ ರೀತಿ ರೈತರ ಶ್ರಮ ಕಡಿಮೆ ಮಾಡಬೇಕು, ರೈತರ ಒಂದು ಖರ್ಚು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನೊಳಗ ಸಾಧನಗಳನ್ನ ಉಪಕರಣಗಳನ್ನ ತಯಾರು ಮಾಡಿ ಇಡೀ ರೈತಾಪಿ ವರ್ಗಕ್ಕೆ ತಾವು ಬಹಳಷ್ಟು ಆಸರೆಯಾಗಿ ನಿಂತಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಕಷ್ಟಗಳನ್ನ ಕಡಿಮೆ ಮಾಡುವಂತಹ ಅನೇಕ ಸಾಧನಗಳು ನಿಮ್ಮಿಂದ ತಯಾರಾಗಿ ಬರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ನಮ್ಮ ಎಲ್ಲ ರೈತರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸ್ನೇಹಿತರೆ, ಇದುವರೆಗೆ ಕಲಬುರಗಿ ಹಾಳ್ ಸುಲ್ತಾಪುರದ ಸಂಶೋಧಕ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗೆ ರೈತರ ಉಪಕರಣಗಳ ತಯಾರಿಸುವ ಅನುಭವ ಕುರಿತು ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೊಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರ್ ಹುಡುಗ ಒಡ್ಡರ ಕರ್ಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುಗಳಲ್ಲ ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುಗಳಲ್ಲ ಮಾಯದಂತ ಮಳೆ ಬಂತಣ್ಣ ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುಗಳಲ್ಲ ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾನಿಲ್ಲುಗಳಲ್ಲ ಮಾಯದಂತ ಮಳೆ ಒಂದು ಬಂಡಿಲಿ ವಿಳೆ ದಡ್ಕೆ ಒಂದು ಬಂಡಿಲಿ ಚಿಗಳಿ ತಮಟ ಒಂದು ಬಂಡಿಲಿ ಚಿಗಳಿ ತಮಟ ಒಂದು ಬಂಡಿಲಿ ಚಿಗಳಿ ತಮಟ ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುಗಳಲ್ಲ ಮೂಲೆ ಮೂಲೆಗೆ ಜಂಗಮ್ನ ಮಾಡಿಸಯ್ಯೋ ನಾನಿಲ್ಲುಗಳಲ್ಲ ಮಾಯದಂತ ಮಳೆ ಬಂತಣ್ಣ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗ್ಯಾಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗ ಹಿಂದಕ ಬರತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯಬೇ ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ ಬುಟ್ಟಿಯಲ್ಲಿ ಪತ್ತಲೆ ಇಟ್ಟಿ ಅದನ್ನು ಬುಟ್ಟ ಹೊತ್ತಳು ಜೋಕಿ, ಬುಟ್ಟಿಯಲ್ಲಿ ಪತ್ತಲೆ ಇಟ್ಟಿ ಅದನ್ನು ಬುಟ್ಟ ಹೊತ್ತಳು ಜೋಕಿ, ಕೆಟ್ಟ ಗಂಟಿ ಚೌಡೇರು ಬಂದು ಮುಟ್ಟುದನ್ನೇ ಕದ್ದಾರ ಜೋಕಿ, ಬುದ್ಧಿಗೇಡಿ ಮುದುಕಿ